ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರ್ಕಾರ ಕಾಲಂಗು. ರೈತ ಬಾಂಧವರ ಕಾರ್ಯಕ್ರಮ ಕೇಳುಗರಿಗೆ ಗಮನಿಸಿ, ನಾಳೆ ದಿನಾಂಕ 11/4/2023 ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವಿಜಯಪುರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಆದ ಡಾಕ್ಟರ್ ವಿಜಯ್ ಮಹಂತೇಶ್ ಬಿ ದಾನಮ್ಮನವರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಚ್ ಡಿ ಆನಂದ್ ಕುಮಾರ್. ವಿಷಯ, ಮುಂಬರುವ ವಿಧಾನಸಭಾ ಚುನಾವಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಿದ್ಧತೆ. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹಿ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೇ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೇ? ನಹೀ ಮಾನೇ ತೋ? ತೋ ಉಪಭೋಕ್ತಾ ಕೇ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೇ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತೀ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ? ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೇ ಹೈ. ಸಮಝ ಗಯೀ, ಉಪಭೋಕ್ತಾ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಜಾಗೋ ಗ್ರಾಹಕ್ ಜಾಗೋ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಆತ್ಮೇರೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಇತ್ತೀಚೆಗೆ ವಿಜಯಪುರದಲ್ಲಿ ನಡೆದ ಕೃಷಿ ವಿಜ್ಞಾನ ಕೇಂದ್ರಗಳ ವಿವಿಧ ಯೋಜನೆಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾದ ಗ್ರಾಮದ ರೈತರಾದ ಸಂಗನಗೌಡ ತೇಜನಗೌಡ ಪಾಟೀಲ್ ಅವರ ಮಾತುಕತೆ ಇದೆ. ಇವರನ್ನು ಸಂದರ್ಶನ ಮಾಡಿದ್ದಾರೆ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಎಲ್ಲ ನನ್ನ ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಯಾವ ಕೃಷಿನೇ ಮಾಡಿದ್ರೂ ಕೂಡ ಈ ಮುಂಬರುವ ದಿನಗಳಲ್ಲಿ ನನ್ನ ವೈಯಕ್ತಿಕ ಕೃಷಿ ಬಗ್ಗೆ ಹೇಳಬೇಕಪ್ಪ ಅಂದರೆ, ಬಹುತೇಕ 20-30 ವರ್ಷ ತನಕ ಈ ಭೂಮಿ ತಾಯಿಯನ್ನು ಎಂದೆಂದಿಗೂ ವಿಷ ಉಣಿಸಬಾರದು, ವಿಶ್ವಕ್ಕೆ ವಿಷಮುಕ್ತಾರು ಕೊಡಬೇಕು, ಸಮಾಜಕ್ಕೂ ಕೂಡ ವಿಷಮುಕ್ತಾರು ಕೊಡಬೇಕು, ನಾನೂ ಕೂಡ ವಿಷಮುಕ್ತಾರ ಸೇವನೆ ಮಾಡತಕ್ಕಂಥ ಒಂದು ಸಿದ್ಧಾಂತದ ಮೇಲೆ ಕೃಷಿ ಮಾಡ್ತಾ ಇದ್ದು, ಅನೇಕರಲ್ಲಿ ನಾನು ಒಬ್ಬ ಮಾತ್ರ. ಈ ಕೃಷಿ ಅವಶ್ಯಕತೆ ಇದೆಯಾ? ಹೌದು, ಅತ್ಯಂತ ಅವಶ್ಯಕತೆ ಇದೆ. ಈ ನನ್ನ ಜೋಳ 4 ವರ್ಷದಿಂದ 5,000 ರೂಪಾಯಿ ಕ್ವಿಂಟಲ್ ಮಾರ್ತಿದ್ರೆ ಭಾಳ ಮಂದಿ ನಕ್ಕವರು ಉಂಟು. ಯಾಕೆ ನಗ್ತಾ ಇದ್ದಾರೆ? ಮುತ್ತಿನ ಬೆಲೆ ಮುತಗಾರರಿಗೆ ಗೊತ್ತಾಗದಲ್ಲದೆ ಕತ್ತೆಗೆ ತಿಳಿಯುವುದಿಲ್ಲ. ತತ್ವ ವಿಚಾರದಿಂದ ತಿಳಿದು ನೋಡಿದರೆ ಆ ಮುತ್ತಿನ ಬೆಲೆ ಗೊತ್ತಾಗುತ್ತದೆ. ಅಂದ್ರೆ ಇಲ್ಲಿ ಏನಾಗಿದೆ ಪದಕೇರ, ಯಾರು ಕೃಷಿ ಮಾಡ್ತಾ ಇದ್ದೇವಲ್ಲ, ಬಹುತೇಕ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ನಾವು ಕೃಷಿ ಮಾಡುವ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ತಪ್ತಾ ಇದ್ದೇವೆ. ಅದು ನಮ್ಮ ಡಾಕ್ಟರ್ ಎ ಪಿ ಸರ್ ಬಹಳ ಸರಿಯಾಗಿ ಹೇಳ್ತಾ ಇದ್ದಾರೆ. ಯಾವುದೇ ವಿಷಯ ನಾವು ಮಾಡಬೇಕಪ್ಪ ಅಂದ್ರೆ ಅದನ್ನು ಭಕ್ತಿಪೂರ್ವಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಪರಿಶ್ರಮದಿಂದ ಮಾಡಿದಾಗ, ಕೃಷಿ ಒಂದೇ ಅಲ್ಲ, ಒಬ್ಬ ಕಳ್ಳು ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಇದೆ. ಯಾವ ಕಳ್ಳತನ ಮಾಡ್ತಂತ ಇಟ್ಕೋರಿ, ಸುಮ್ಮನೆ ಅಸ್ತವ್ಯಸ್ತ ಮಾಡಿದ್ರೆ ಅವನಿಗೆ ಕಳ್ಳತನ ಸಾಧಿಸ್ತಾ ಇಲ್ಲ. ಅದು ಕೂಡ ಭಕ್ತಿ ಪೂರ್ವಕವಾಗಿ ಮಾಡಿದ ಮಾತ್ರ ಅದು ಸಾಧ್ಯ ಇದೆ. ಆ ವಿಚಾರದಲ್ಲಿ ಬೆಂಗಳೂರದೊಳಗೆ ಅಥವಾ ಬೇರೆ ಬೇರೆ ದಿಲ್ಲಿ ಒಳಗೆ ಇವ ಸಿರಿಧಾನ ಬಗ್ಗೆನೂ ಹೇಳಿದ್ರು. ಸಿರಿಧಾನ್ಯದೊಳಗೆ ವಿಶೇಷವಾಗಿ ಬೆಳೀತಕ್ಕಂಥ ಸಿದ್ದಪ್ಪ ಭೂಸ್ಕೊಂಡವರು, ಮತ್ತು ಬಹುಶಃ ನಮ್ಮ ಜಿಲ್ಲೆಯಲ್ಲಿಯೇ ಯಾವತ್ತು ನಿಮ್ಮ ಅಜ್ವೇನ್ ಬೆಳೀತಕ್ಕಂಥ ಅತ್ಯಂತ ಮೊಟ್ಟ ಮೊದಲು ಅವರೇ ಅಂತ ಹೇಳ್ಬಹುದು. ಇದು ಹೇಳುವ ತಾತ್ಪರ್ಯಪ್ಪ ಅಂದ್ರೆ, ನಾವು ರೈತರು ಒಂದು ಕಡೆ ಸೇರಿ ಒಬ್ಬ ಸಾಧಕನ ರೈತನ ಮಾತು ಹೇಳುವಾಗ, ಸಾಧಕನ ಜಮೀನು ನೋಡುವಾಗ ಎಷ್ಟು ಮನೆ ಮುಂದೆ ಬರೋಕ್ಕೆ ತಯಾರಿದ್ದೆವು? ನೋಡ್ತಾ ಇಲ್ಲ. ಯಾಕೆ ನೋಡ್ತಾ ಇಲ್ಲ? ನಾವು ರೈತರಾದವರು ಆ ಸಾಧನೆ ಮಾಡ್ತಕ್ಕಂಥ ರೈತರು ಹೊಲಕ್ಕೆ ಹೋಗೋದು ಅಥವಾ ಅವನ ಅನುಭವ ಕೇಳೋದು ಮಾಡ್ತಕ್ಕಂಥ ವ್ಯವಸ್ಥೆ ಬಹಳ ಕಡೆ ಕಡಿಮೆ ಇದೆ. ಯಾಕಂದ್ರೆ ಬಹಳ ಕಡೆ ಈ ಕೃಷಿ ಬಗ್ಗೆ ಮಾತನಾಡಲು ಹೋದಾಗ, ಹಳ್ಳಿ ಒಳಗೆ ನೋಡಿದಾಗ ರೈತರು ನೋಡ್ತಾ ಇರ್ತಾನೋ ಕೆಲವೊಬ್ರು, ಅಥವಾ ಬಸ್ ಸ್ಟ್ಯಾಂಡ್ ಮ್ಯಾಗ ಆರಾಮ್ ಸಮಯ ಕಳೀತಾ ಇದ್ದೇವು. ಆದ್ರೆ ಒಬ್ಬ ಪ್ರಗತಿಪರ ರೈತನ ಹೊಲಕ್ಕೆ ಹೋಗಿ ಅವನ ವಿಚಾರ ಕೇಳಕ್ಕೆ ನಮ್ಮ ಮನಸ್ಸಿಲ್ಲ. ಇಲ್ಲಿ ತಪ್ತಾ ಇದ್ದಾನೋ ಒಂದು ಕಡೆ ರೈತರು, ಜೊತೆಗೆ ಅದನ್ನೇ ನಮಗೆ ಉಪಯೋಗ ಬರಲಾರ್ತಕ್ಕಂಥ ಕಾರ್ಯಗಳಿಗೆ ಸಮಯ ಕೊಡ್ತಾ ಇದ್ದೇವು. ದಯವಿಟ್ಟು ನನ್ನೊಂದು ವಿನಂತಿ ಇದೆ, ಈ ಕೃಷಿಯಲ್ಲಿ ಇವತ್ತು ನೋಡಿದಾಗ, ಮಣ್ಣಿನ ಸ್ಥಿತಿ ನೋಡಿದಾಗ, ಕೆಲವೇ ಕೆಲವು ದಿವಸದಲ್ಲಿ ಈಗಿರ್ತಕ್ಕಂಥ ಕೃಷಿಯನ್ನು ಅಕಸ್ಮಾತ್ ಮುಂದುವರೆದ್ರೆ ಇನ್ನು 20 ವರ್ಷದಲ್ಲಿ ಈ ಸಂಪೂರ್ಣವಾಗಿ ಈ ಮಣ್ಣು ಮರಳು ಆಗ್ತಾ ಇದೆ. ಹೆಂಗೆ ಮರಳು ಆಗ್ತಾ ಇದೆ ಅಂದ್ರಪ್ಪ ಅಂದರೆ, ನಾವು ರಾಸಾಯನಿಕ ಕೃಷಿ ವಿರೋಧಿಗಳಲ್ಲ, ಅದು ಮಾಡಬಾರದು ಹೇಳ್ದಂಗಲ್ಲ. ಇಲ್ಲೇ ಒಂದು ಕಡೆ ಮಣ್ಣು ತನ್ನ ಜೀವಂತಿಕೆಯನ್ನು ಕಳ್ಕೋತಾ ಇದೆ. ಈ ಜೀವಂತಿಕೆ ಉಳಿಸ್ತಕ್ಕಂಥ ವ್ಯವಸ್ಥೆ ಯಾರು ಮಾಡಬೇಕಪ್ಪ? ಅದಕ್ಕೆ ನಾವು ರೈತರೇ ಮಾಡಬೇಕಂತಕ್ಕಂಥ ಮಾತನ್ನು ಹೇಳೋ ಜೊತೆಗೆ, ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಈ ಭೂಮಿಯನ್ನು ಮಣ್ಣನ್ನು ಉಳಿಸೋದು ಬಹಳ ಅತ್ಯಂತ ಒಳ್ಳೆಯ ಸಮಯ ಇದಾಗಿದೆ. ನೀವೆಲ್ಲ ಕೇಳಿರಿ, 65 ವಯಸ್ಸಿನ ಒಬ್ಬರು ಮಹಾತ್ಮರು, ಅವರೇ ವಾಸುದೇವ ಜಗ್ಗೀಶ. ಇಡೀ ಜಾಗತಿಕ ಮಟ್ಟದಲ್ಲಿ 30,000 ಕಿಲೋಮೀಟರ್ ಬೈಕ್ ಮ್ಯಾಗ 100 ದಿವಸ ಈ ಮಣ್ಣನ್ನು ಉಳಿಸುವಗೋಸ್ಕರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರು, ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಯಾಕೆ ಮಾಡಿದ್ರು ಅವರು, ಎಲ್ಲ ದೇಶದಲ್ಲಿ ಅಥವಾ ನಮ್ಮ ದೇಶದ ಮಣ್ಣಿನ ಒಂದು ಪೋಷಕಾಂಶ ಅಥವಾ ಅದರ ವ್ಯವಸ್ಥೆ ನೋಡಿದಾಗ, ಎಲ್ಲ ವಿಜ್ಞಾನಿಗಳು ಇಡೀ ಜಾಗತಿಕ ಮಟ್ಟದಾಗ ಎಲ್ಲ ವಿಜ್ಞಾನಿಗಳು ಸಂಶೋಧನೆ ಪ್ರಕಾರ, ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದಲ್ಲಿ ಈ ನಮ್ಮ ಮಣ್ಣಿನಲ್ಲಿ ಕನಿಷ್ಠ 3-4% ಸಾವಯವ ಇಂಗಾಲ ಇತ್ತು ಈ ಮಣ್ಣಿನಲ್ಲಿ. ಆ ಮಣ್ಣಿಗೆ ಆ ವೇಳೆಯಲ್ಲಿ ರಾಸಾಯನಿಕ ಗೊಬ್ಬರಗಳು ಅವಶ್ಯಕತೆ ಇರಲಿಲ್ಲ. ಈ ಸದ್ದ ವಿಚಾರ ಮಾಡಿ ನೋಡಿದಾಗ, ನಮ್ಮ ಭಾರತದ ಭೂಮಿಯಲ್ಲಿ ಸಾವಯವ ಇಂಗಾಲ ಕೇವಲ 1-1.5% ಉಳಿದಿದೆ. ಬೇರೆ ದೇಶದಲ್ಲಿ ನೋಡಿದಾಗ 1.5-2% ಆ ಮಣ್ಣಿನ ಅಂಶ ಇದೆ. ಈ ಮಣ್ಣಿನ ಅಂಶ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು? ನಾವೆಲ್ಲ ರಾಸಾಯನಿಕ ಕೃಷಿ ಹೆಸರಿನಲ್ಲಿ ಇದ್ದ ಚಗಳ ಚಿಪಾಟಿ ಕಬ್ಬಿನ ರೌದಿ ಗೋಳೆ ಮಾಡಿ ಅಥವಾ ಗೋಳೆ ಮಾಡಿದ್ರೆ ಎಲ್ಲವೂ ಸುಟ್ಟು ಹೊರಗಿನ ರಾಸಾಯನಿಕ ಗೊಬ್ಬರ ಯಥೇಷ್ಟವಾಗಿ ಬಳಸುವುದರಿಂದ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ನಶಿಸಿ ಹೋಗಿ ಮಣ್ಣ ಒಂದು ಕಡೆ ಫಲವತ್ತತೆಯನ್ನು ಕಳ್ಕೋತಾ ಇದೆ. ಈಗ ನಾವೆಲ್ಲ ರೈತರು ಕೆಲವರು ಸಾವಯವ ಕೃಷಿ ಮಾಡ್ತಾ ಇದ್ದೇವು. ಸಾವಯವ ಕೃಷಿ ಮಾಡೋರ ಬಗ್ಗೆ ಈ ಸಾವಯವ ಕೃಷಿ ಎಲ್ಲಿ ಚರ್ಚೆ ನಡೀತಾ ಇದೆ? ಬೇರೆ ಬೇರೆ ಬುದ್ಧಿಜೀವಿಗಳ ಮಧ್ಯದಲ್ಲಿ ಉನ್ನತ ಮಟ್ಟದ ಅಧಿಕಾರಿಸ್ಥರಲ್ಲಿ ಅದು ಚರ್ಚೆ ನಡೀತಾ ಇದೆ. ನಮ್ಮಂಥ ದಡ್ರಲ್ಲಿ ಚರ್ಚೆ ನಡೀತಾ ಇಲ್ಲ. ಯಾವ ಒಬ್ಬ ಸಾವಯವ ಕೃಷಿ ಮಾಡುವ ಮುಂದೆ ಬಂದಾನೆ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ದಯವಿಟ್ಟು ಸಾವಯವ ಕೃಷಿಯಲ್ಲಿ ಅತ್ಯಂತ ಸಾಧನೆ ಮಾಡ್ತಕ್ಕಂಥ ಅನೇಕ ರೈತರು ನೀವೆಲ್ಲ ನೋಡ್ತಾ ಇದ್ದೀರಿ. ಯಾಕೆ ಸಾವಯವ ಕೃಷಿ ಅವಶ್ಯಕತೆಯಪ್ಪ ಅಂದ್ರೆ, ಎಲ್ಲಿ ಮಣ್ಣಿನ ಆರೋಗ್ಯ ಅಸ್ತವ್ಯಸ್ತವಾಗಿದೆಯೋ ಅಥವಾ ಮಣ್ಣಿನ ಆರೋಗ್ಯ ಹದಗೆಟ್ಟಿದೆಯೋ ಅಲ್ಲಿ ಮನುಷ್ಯನ ಆರೋಗ್ಯ ಕೂಡ ಹದಗೆಡ್ತಾ ಇದೆ, ಅಸ್ತವ್ಯಸ್ತ ಆಗ್ತಾ ಇದೆ. ಈಗ ಪ್ರತಿಯೊಬ್ಬರ ಒಂದು ಮನೆಯಲ್ಲಿ ನೋಡಿದಾಗ ಒಬ್ಬರಿಗೆ ಒಂದಿಲ್ಲ ಒಂದು ಜಡ್ಡಿದೆ. ಯಾಕೆ ಜಡ್ಡಿದೆ? ನಾವೆಲ್ಲ ವಸ್ತುಗಳು ಆಹಾರಗಳು ತಯಾರು ಮಾಡ್ತಕ್ಕಂಥ ವ್ಯವಸ್ಥೆ ಪರ ಅತ್ಯಂತ ಅತಿ ರಾಸಾಯನಿಕ ಬಳಸುವುದರಿಂದ, ವಿಶೇಷವಾಗಿ ಅದರಲ್ಲಿ ಎಲ್ಲವೂ ಕೂಡ ವಿಷ ಸೇರುವುದರಿಂದ, ಅದನ್ನೇ ನಾವು ಪುನರ್ ಊಟ ಮಾಡುವುದರಿಂದ ನಮಗೆ ಅನೇಕ ರೋಗಾದಿಗಳು ಬರ್ತಾ ಇವೆ. ಬಹಳ ಮಂದಿ ಹೇಳ್ತಾ ಇದ್ರೆ ಗಾದಿ ಮಾತು ಎಲ್ಲರಿಗೂ ತುದಿನಾಲಿ ಮೇಲಿದೆ, ಆರೋಗ್ಯವೇ ಭಾಗ್ಯ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ. ಇದು ಬಹುಶಃ ಉಲ್ಟಾಪಲ್ಟಿ ಅಂದ್ರೆ ನನ್ನ ವಿಚಾರ. ಹೆಂಗ್ ಉಲ್ಟಾಪಲ್ಟಿ ಅಂದ್ರೆ, ಹೇಳುವವನಿಗೆ ಅನೇಕ ಜಡ್ಡಿದ್ವಪ್ಪ ಅಂದ್ರೆ ಹೇಳೋದು ತಪ್ಪಾಗ್ತದೆ. ಯಾವಾಗ ನಾವು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಅಂದ್ರೆ ಇದನ್ನೂ ತಪ್ಪಾದಂತ ಹೇಳ್ತದೆ. ಇವತ್ತಿನ ವಿಚಾರ ಪ್ರಕಾರ ಮನೆ ಮನೆಯಾಗ ಜಗಳವ, ಓಣಿ ಓಣ್ಯಾಗ ಜಗಳವ, ಜಾತಿ ಜಾತಿಯೊಳಗೆ ಜಗಳವ, ಪಕ್ಷ ಪಕ್ಷದೊಳಗೆ ಜಗಳವ, ಇಡೀ ದೇಶ ವಿದೇಶದೊಳಗೆ ಕೂಡ ಜಗಳ ನಡೀತಾ ಇವೆ. ಅಂದ್ರೆ ಎಲ್ಲೋ ಒಂದು ಕಡೆ ಏನ ಜ್ಞಾನಿಗಳಿಲ್ಲೋ ಅಥವಾ ಯಾರಿಗೆ ತಿಳಿದಿಲ್ಲೋ ಏನು ಕಾರಣ ಆಗ್ತಾ ಇದೆ? ಇದ್ರ ಜೊತೆಗೆ ಊಟ ಮಾಡುವವನಿಗೆ ರೋಗವಿಲ್ಲ, ವಿಜ್ಞಾನಿಗಳು ತೋರಿ ಡಾಕ್ಟರ್ ತೋರಿ ಅವರಿಗೆ ಹೆಚ್ಚು ಜಡ್ಡವ. ಯಾಕೆ ಅವ್ರಿಗೆ ಹಂಗಾದು ಅಂದ್ರೆ ಅವರೆಲ್ಲ ಅವ್ರ ಮನೆಗೆ ಬೆಳೆಯಲ್ಲ. ನಮ್ಮಂತ ಮಹಾಪಂಡಿತರು ಅತ್ಯಂತ ವಿಷ ಹಾಕಿ ಹಾಕಿ ಹಾಕಿ ರೊಕ್ಕ ಗಳಿಸ್ಬೇಕಂತೇಳಿ ಅನೇಕ ಜನರ ಆರೋಗ್ಯವನ್ನು ಹದಗೆಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಆ ವಿಜ್ಞಾನಿಗಳು ಡಾಕ್ಟರ್ ನಾವು ಬೆಳೆದೇ ತಗೋಬೇಕಲ್ಲ, ಏನವ್ರ ಮನೆ ಬೆಳೆ ಮೇಲೆ ಬೆಳೀತಾರೆ ಅವರು. ಹೀಗಾಗಿ ಇದು ಅನಿವಾರ್ಯವಾಗಿದೆ ಎಲ್ಲರಿಗೂ ಕೂಡ. ಇಂಥ ಕೃಷಿ ಅವಶ್ಯಕತೆ ಇದೆಯಾ? ಅನೇಕ ಬುದ್ಧಿಜೀವಿಗಳ ವಿಚಾರ ನೋಡಿದಾಗ ದೀಪವು ಕತ್ತಲೆಯನ್ನೇ ತಿನ್ನುತ್ತದೆ ಆದರೆ ಕಾಡಿಗೆಯನ್ನೇ ಹಡಿಯುತ್ತದೆ. ಯಾವ ಮನುಷ್ಯ ಎಂಥ ಅನ್ನವನ್ನು ಸ್ವೀಕಾರ ಮಾಡುತ್ತಾನೆಯೋ ಅಂಥ ಸಂತತಿಯನ್ನೇ ಪಡೆಯುತ್ತಾನೆ. ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಈಗ ನನಗೆ 63 ವಯಸ್ಸು, ಜಡ್ ಬಂದಿಲ್ಲ, ಬರುವುದು ಇಲ್ಲ. ಏ ನೀನ್ ದೇವ್ರ ಮಗ ಅಂತ ಕೇಳ್ಬೋದು. ಹೌದು, ನಾನು ದೇವರ ಮಗ, ನೀವು ದೇವರ ಮಕ್ಕಳು. ನಾವು ಹೆಂಗ್ ಊಟ ಮಾಡಬೇಕು ಹಂಗ ಊಟ ಮಾಡ್ತಾ ಇಲ್ಲ, ಹೆಂಗ್ ನೀರು ಕುಡಿಬೇಕು ಹಂಗ ಕುಡಿತಾ ಇಲ್ಲ, ಹೆಂಗ್ ಮಲಗಬೇಕು ಹಂಗ ಮಲಗ್ತಾ ಇಲ್ಲ, ಏನ್ ವಿಚಾರ ಮಾಡ್ಕೋದು ಮಾಡ್ತಾ ಇಲ್ಲ. ಮುಂಜಾನೆ ಚಂದ್ರ ಹೆಂಗ ಹತ್ತಪ್ಪ ಅಂದ್ರೆ ದೌಡ್ ದೌಡ್ ಕೆಲಸ ಮಾಡೋದು, ದೌಡ್ ದೌಡ್ ಊಟ ಮಾಡೋದು, ದೌಡ್ ದೌಡ್ ಮಲ್ಕೊಳ್ಳೋದು, ದೌಡ್ ದೌಡ್ ಹೇಳೋದು, ದೌಡ್ ದೌಡ ಎಲ್ಲಿಗೆ ಹೋಗೋದ್ರಿ? ನಾವು ಎಲ್ಲರೂ ಕೂಡ ಯಮಪತ್ರ ಬರಿತಾ ಇದ್ದೇವು. ಯಮಪತ್ರ ಮಂದಿ ಯಾರು ಬರಿತಾ ಇಲ್ಲ, ನಾವು ಯಮಗ ಪತ್ರ ನಮ್ಮ ರೈಟಿಂಗ್ ನಾವೇ ಬರಿತಾ ಇದ್ದು ದೌಡನ್ನ ಕರೆದುಕೊಂಡು ಹೋಗು ಅಂತೇಳಿ. ಆ ಪತ್ರ ಬರೆಯುವುದು ನಮಗೆ ತಿಳಿತಾ ಇಲ್ಲ. ತಿಳಿಯಲಾರದ ಹಾಗೆ ನಾವು ಒಂದು ಕಡೆ ಮೂರ್ಖತನ ಮಾಡುತ್ತೇವೆ. ಈ ಮೂರ್ಖತನವನ್ನು ಯಾರು ಸರಿಪಡಿಸಬೇಕು? ಏನು ವಿಜ್ಞಾನಿಗಳು ಸರಿಪಡಿಸಬೇಕು, ಏನು ಇತ್ತವ್ರು ಸರಿಪಡಿಸಬೇಕು, ಏನು ಕುತ್ತವ್ರು ಸರಿಪಡಿಸಬೇಕು? ಇದಕ್ಕೆ ಯಾರೂ ಹೊಣೆಗಾರರಲ್ಲ. ಭಗವದ್ಗೀತೆಯಲ್ಲಿ ಪರಮಾತ್ಮನ ಮಾತು ಹೇಳ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ, ಉದ್ಧಾರೇದಾತ್ಮನಾಂ ಆತ್ಮಾನಾಂ. ಅರ್ಜುನ, ನಿನ್ನ ಯಾರು ಉದ್ಧಾರ ಮಾಡಲ್ಲ, ನಿನ್ನ ನೀನೇ ಉದ್ಧಾರ ಆಗಬೇಕು. ಇಲ್ಲಿ ಸುಮ್ಮನೆ ನಾವು ವಿಜ್ಞಾನಿಗಳ ಮೇಲೆ, ಯಾರೋ ವ್ಯಾಪಾರಸ್ಥರ ಮ್ಯಾಗ, ಯಾರೋ ರಾಜಕಾರಣಿಗಳ ಮೇಲೆ ಡಿಫೆಂಡ್ ಆಗ್ತಾ ಇದ್ದೆವು. ಅವ್ರು ಯಾರು ನಮ್ಮ ಮಂದಿ ಮಕ್ಕಳನ್ನ ನಾ ಇದ್ದಿದ್ದು ಹೇಳ್ತಾ ಇದ್ದೀನಿ. ನಾವು ಸ್ವತಃಕ್ಕ ನಾವೇ ರೆಡಿ ಆಗ್ಬೇಕಾಗ್ತದೆ ಪ್ರತಿಯೊಂದು ವಿಷಯಕ್ಕಾಗಿ. ಇವತ್ತು ಹಂಗಾಗ್ತಾ ಇಲ್ಲ, ಅಂತ ಸರ್ಕಾರ ಬರ್ಬೇಕಾಯ್ತ್ರಿ, ಇಂಥ ಸರ್ಕಾರ ಬಂದದ, ಅಂತ ವಿಜ್ಞಾನಿ ಇರ್ಬೇಕತ್ರಿ, ಇಂಥ ವಿಜ್ಞಾನಿ ಬಂದನ. ಬರೇ ನಾವು ಇಂಥರಲ್ಲಿ ಸಮಯ ಕಳೆಯುವುದರಿಂದ ನಮ್ಮ ಮಣ್ಣನ್ನ ಒಂದು ಕಡೆ ಅನಾರೋಗ್ಯ ಮಾಡಿ ನಮ್ಮ ಆರೋಗ್ಯ ಕೂಡ ಅನಾರೋಗ್ಯ ಆಗ್ತಾ ಇದೆ. ದಯವಿಟ್ಟು ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನೊಂದು ವಿನಂತಿ ಇದೆ, ದಯವಿಟ್ಟು ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಮಾತನ್ನ ಕಾರ್ಯರೂಪದಲ್ಲಿ ತರಬೇಕಪ್ಪ ಅಂದ್ರೆ ನಾವು ಇವತ್ತಿನಿಂದ ಪ್ರಾರಂಭ ಮಾಡಬೇಕಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅನೇಕ ವಿಜ್ಞಾನಿಗಳು, ಮಹಾತ್ಮರು, ಮೇಧಾವಿಗಳು ಹೇಳಿದ್ರು. ಏನ್ ಹೇಳಿದ್ರಿ? ಸಕ್ಕರೆ ತಿಂದ್ರೆ ಜಡ್ ಬರ್ತದ, ಗುರುತಿಲ್ರಿ ಏನಿಲ್ಲದ್ರೆ ಅದೇ ಹಂಗ ಬರ್ತದ. ನೀವು ಕೇತ್ರಿ, ಇಂತಿಂಥ ವಸ್ತುಗಳು ತಿಂದ್ರೆ ಇಂತಿಂಥ ಜಡ್ ಬರ್ತದೆ, ಎಲ್ಲರಿಗೆ ಗುರ್ತದ್ದು. ಎಲ್ಲರಿಗೂ ಕೂಡ ಈಗಾಗಲೇ ಅಭ್ಯಾಸ ಮಾಡಿದವ್ರು ಹೇಳ್ಯಾರ, ಅಭ್ಯಾಸ ಮಾಡಿದ್ರೆ ನಾವು ಕಿಮ್ಮತ್ ಕೊಡ್ತಾ ಇಲ್ಲ. ಯಾರು ಅದನ್ನು ಅನುಕರಣೆ ಒಳಗೆ ತಂದ್ರೆ ಅವ್ರ ಬಗ್ಗೆ ನಾವು ಕಿಮ್ಮತ್ ಕೊಡ್ತಾ ಇಲ್ಲ. ದಯವಿಟ್ಟು ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಪ್ರಕಾರ ಹಿರಿಯರು, ಗುರುಗಳು, ಮಹಾನ್ ವ್ಯಕ್ತಿಗಳ ಮಾತು ಕೇಳಿ ನಾವು ಕಾರ್ಯರೂಪದಲ್ಲಿ ತರಬೇಕಂತಕ್ಕಂತ ಒಂದು ನೇಮ್ ಇದೆ. ಆ ನೇಮಿಗೆ ಒಳಪಟ್ಟಂತ ಜನ ನಾವುಗಳು ಅಲ್ಲ. ದಯವಿಟ್ಟು ನೋಡಿ, ನಂದೇ ಒಂದು ಸಣ್ಣ ಸ್ಟೋರಿ ಹೇಳ್ತಾ ಇದ್ದೀನಿ. ಈ 25 ವರ್ಷದಿಂದ ನನ್ನ ಗುರುಗಳು ನಮ್ಮಲ್ಲಿ ಮನೆಗೆ ಪ್ರಸಾದ ಬಂದಾಗ ಒಂದು ಒಂದು ವ್ಯವಸ್ಥೆ ಹೇಳಿದ್ರು, ಪಾಟೀಲ್ ಜಿ ಸಕ್ಕರೆ ತಿನ್ನೋದ್ರಿಂದ ಇದರ 32 ವಿಧದ ವಿಷಗಳು ಸೇರಿ, ರಾಸಾಯನಿಕಗಳು ಸೇರಿ ಈ ಸಕ್ಕರೆ ತಯಾರಾಗ್ತಾ ಇದೆ. ಈ ಸಕ್ಕರೆ ತಿನ್ನೋದ್ರಿಂದ ನಾವು ಸಕ್ಕರೆ ಊಟ ಮಾಡಿದ್ರೆ 75 ತಾಸ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ಅಲ್ಲಿನ ಅನೇಕ ರೋಗಗಳು ಉತ್ಪಾದನೆ ಆಗ್ತಾವ ಅಂದಾಗ ಅವತ್ತಿನ ನಮ್ಮಲ್ಲಿ ಅನೇಕ ಜನ ಪ್ರಸಾದಕ್ಕೆ ಬಂದಿರ ಮನೆಯೊಳಗೆ, ಏ ಹಂಗಿರ ನಾ ಸಕ್ಕರೆ ಊಟ ಮಾಡಂತ ಹೇಳ್ದ. ನಮ್ಮೆಲ್ಲ ವಾರಿದವ್ರು ನಕ್ಕರು, ಟಾಳಿ ಹೊಡೆದು, ಭಾರಿ ಹಬ್ಬ ಇವಬ್ಬ, ಇವತ್ತು ತೊಂದರೆ ಬೇಡ ಆಯ್ತು ಅಂತಾರೆ. ಇಲ್ಲ, ಇವತ್ತು ತೊಂದರೆ ಬಿಡ್ತೇನೆ ಅಂತ ಹೇಳ್ದ. ಇವತ್ತಿಗೆ 22 ವರ್ಷ ಆಯ್ತು, ನಾನಲ್ಲ ನಮ್ಮ ಮನೆಯೊಳಗೆ ಸಕ್ಕರೆ ಬಳಸ್ತಾ ಇಲ್ಲ. ಯಾಕೆ ಬಳಸಬಾರ್ದು? ಎಲ್ಲ ಹಿರಿಯರು ಅದರ ಅಭ್ಯಾಸ ಮಾಡಿ, ವಿಜ್ಞಾನದ ಅಭ್ಯಾಸ ಮಾಡಿ ಹೇಳಿದಾಗ ಆ ಮಾತನ್ನು ನಾವು ಯಾಕೆ ಕೇಳಬಾರ್ದು? ಹಂಗ ಕೇಳೋ ಮಂದಿ ನಾವಲ್ಲ. ನಮಗೆ ಯಾರು ಬುದ್ಧಿ ಕಳಿಸೋರು ಬಂದ್ರಪ್ಪ ಅಚ್ಚರ, ನಾವು ಯಾರು ಬುದ್ಧಿ ಕೇಳ್ತಾ ಇಲ್ಲ. ಸಮಯ ನಮ್ಮನ್ನು ಬುದ್ಧಿ ಕಳಿಸ್ತಾ ಇದೆ. ಸಮಯ ಬತ್ತು ನೋಡ್ರಿ, ಮನ್ನ ಏನು ಬಂತಿರೋದ್ರಿ? ಎಲ್ಲ ದನಗಳನ್ನು ಚಕ್ಕ ಹಾಕ್ತೇವಲ್ಲ ಮಾರಿ, ಯಾವ ಜಡ್ಡದ್ರಿ? ಕರೋನಾ ನೋಡಿ, ಇನ್ನೊಂದು ಸ್ವಲ್ಪ ಕರೋನಾ ಬಂದಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಸುಧಾರಣೆ ಆದ್ಯೋ. ಈ ಮತ್ತೆ ಕರೋನಾ ಬಗ್ಗೆ ನೆನಪಾರಿದೆವು. ಕರೋನಾದೊಳಗೆ ಹೆಂಗ್ ಊಟ ಮಾಡಬೇಕು, ಎಲ್ಲಿರ್ಬೇಕು, ಹೆಂಗಿರ್ಬೇಕಂತ ಎಲ್ಲಾನು ರೂಢಿ ಮಾಡಿತ್ತು ನಮಗೆ. ಅದಕ್ಕೆ ದಯವಿಟ್ಟು ಕರೋನಾ ಬರಬಾರ್ದು ಆ ಮತ್ ಬೇರೆ ಸುಮ್ಮನೆ. ಅವಾಗ ನಾವು ಎಲ್ಲರೂ ಕೂಡ ಎತ್ತೆವು. ಅವಾಗ ಬಹಳ ಮಂದಿ ಎಷ್ಟೋ ಮಂದಿ ಜಡ್ಗಳ ಆಳ ಕಡಿಮೆಗೆವ ಬೇಕಾದ್ರೆ ನೋಡ್ರಿ ನೀವು. ಅದಕ್ಕೆ ಸಾಧ್ಯಷ್ಟು ಮಟ್ಟಿಗೆ ರೈತರು ವ್ಯಾಪಾರದಲ್ಲಿ ನಾವು ಎಲ್ಲೇ ಒಂದು ಕಡೆ ಫೇಲ್ ಆಗಿದ್ದೆವು, ಅದು ಇನ್ನೂ ನಮಗೆ ಆ ಭಾವನೆ ಬರ್ತಾ ಇಲ್ಲ. ಅದು ಅನಿವಾರ್ಯ ಇದೆ. ಎಲ್ಲಿ ಮನುಷ್ಯ ವ್ಯಾಪಾರ ಬುದ್ಧಿ ಬರ್ತಾ ಇದೋ ಅವಾಗ ಈ ನಮ್ಮ ಮೌಲ್ಯವರ್ಧನೆ ಮಾಡಿ ಈ ಜಮೀನಕ್ಕೆ ಅಂದ್ರೆ ಆಹಾರ ಧಾನ್ಯಗಳಿಗೆ ನಾವು 2 ಪಟ್ಟ 3 ಪಟ್ಟ 4 ಪಟ್ಟ ಅವಾಗಿದು ಉತ್ತಮವಾದ ಬೆಲೆ ಪಡೆಯಲು ಸಾಧ್ಯವಿದೆ. ನಾವು ಯಾವ ಸರ್ಕಾರ ಮೇಲೆ ಸುಮ್ಮನೆ ಒತ್ತಡ ತಂದು ಬೀದಿಗಿಳಿದು ರಂಬಾಟ್ ಮಾಡಿ ಹೋರಾಟ ಮಾಡಿ, ಇದೆಲ್ಲ ರೈತನ ಲಕ್ಷಣಗಳು ಅಲ್ಲ. ಯಾಕೆಲ್ಲ ಪದಕರ, ಯಾವ ಸರ್ಕಾರ ನಿಮ್ಗೆ ವೈಜ್ಞಾನಿಕವಾಗಿ ಬೆಲೆ ಕೊಡಲ್ಲ, ಯಾವ ಕಂಪ್ನಿ ಕೂಡ ನಿಮ್ಗೆ ವೈಜ್ಞಾನಿಕವಾಗಿ ಬೆಲೆ ಕೊಡದಲ್ಲ. ಆ ವೈಜ್ಞಾನಿಕ ಬೆಲೆ ಕೊಡ್ತಕ್ಕಂಥ ವ್ಯವಸ್ಥೆ ಅದು ಯಾರು ತೀರ್ಮಾನ ಮಾಡಬೇಕು, ಅದು ಯಾರು ರೆಡಿ ಇರಬೇಕಪ್ಪ ಅದಕ್ಕರ, ಸ್ವತಃ ಉತ್ಪಾದಕ ಬೆಳೆದ ರೈತನೇ ಅದಕ್ಕೆ ಕಾರಣೀಭೂತ, ಆತನ ಇನ್ನೊಬ್ರು ಕಾರಣ ಆಗುವುದಿಲ್ಲ. ಇದೀಗ ಬಹುಶಃ ಬಹಳ ಮಂದಿಗೆ ದೇಶೀಯ ಬಗ್ಗೆ ಅಥವಾ ಸಾವಯವ ಕೃಷಿ ಬಗ್ಗೆ ಅನೇಕ ಜನ ಬಹಳ ಸಂಶಯ ಜನಕ, ಅದು ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರಿ. ಒಂದು ಮಾತು ನಿಮಗೆ ನಾನು ತಿಳಿಸಲು ಪ್ರಯತ್ನ ಮಾಡಿ ಮುಗಿಸ್ತಾ ಇದ್ದೀನಿ. ಮನುಷ್ಯನಿಗೆ ಸರಾಯಿ ಅವಶ್ಯಕತೆ ಇಲ್ಲ, ಹಾಗೆಯೇ ಮನುಷ್ಯನಿಗೆ ತಂಬಾಕು ಅವಶ್ಯಕತೆ ಇಲ್ಲ, ಹಾಗೆಯೇ ಗುಟ್ಕಾ ಅವಶ್ಯಕತೆ ಇಲ್ಲ. ಇಂಥ ರಾಸಾಯನಿಕ ವಸ್ತುಗಳು ಮನುಷ್ಯನಿಗೆ ಅವಶ್ಯಕತೆ ಇಲ್ಲಂದ್ರೂ ಕೂಡ ಅದು ಮಾಡಲು ಬಹಳ ಮಂದಿ ನಡ್ಲಿಕ್ಕೆ ಬರಲ್ಲ, ಮಾತಾಡಕ್ ಬರಲ್ಲ, ನಿಂದ್ರಕ್ ಬರಲ್ಲ, ಕುಂದ್ರಲಿಕ್ ಬರಲ್ಲ. ಇಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಹಾಗೆಯೇ ನನ್ನ ದೇಶೀಯ ಭೂಮಿಗೆ, ಹಾಗೆಯೇ ನನ್ನ ಭೂಮಿ ತಾಯಿಗೆ ಯಾವುದೂ ರಾಸಾಯನಿಕ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಇದನ್ನು ಹೇಳಿ ನಾನು ಒಂದು ಪದ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ ಸಾವಯವ ಕೃಷಿ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಪದ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿರೋ ಬನ್ನಿರೋ ಬನ್ನಿರೋ ಹೊಸನಾಡ ಕಟ್ಟೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ ಈ ಮಣ್ಣಿನ ಋಣ ತೀರಿಸೋಣ, ಬನ್ನಿರೋ ಬನ್ನಿರೋ ಬನ್ನಿರೋ ಬನ್ನಿರೋ ಹೊಸನಾಡ ಕಟ್ಟೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ ಈ ಮಣ್ಣಿನ ಋಣ ತೀರಿಸೋಣ, ಬನ್ನಿರೋ ಸ್ವಾತಂತ್ರ್ಯಕ್ಕೆ ನೇಣು ಗಂಬಕೇರಿದವರ ನೆಲಕ್ಕಾಗಿ ನೆತ್ತರವ ಸುರಿಸಿದವರ ಕನಸುಗಳ ಕೆಂಪಾಗಿ ಮಾಡಿರೋ ಕನಸುಗಳ ಕೆಂಪಾಗಿ ಮಾಡಿರೋ ತ್ಯಾಗ ಬಲಿದಾನಗಳು ನೆನೆಯಿರೋ ತ್ಯಾಗ ಬಲಿದಾನಗಳು ನೆನೆಯಿರೋ ಮೋಸ ಜಾಲದಲ್ಲಿ ಸಿಕ್ಕು ಸೋತಂತವರ ಮತ ನೀಡಿ ಮತಿಹೀನರಾದಂತವರ ಕೈಯ ಹಿಡಿದು ನೀವು ಮೇಲ ಕೆತ್ತಿರೋ ಕೈಯ ಹಿಡಿದು ನೀವು ಮೇಲ ಕೆತ್ತಿರೋ ಹೆಗಲಿಗೆ ಹೆಗಲ ಕೊಟ್ಟು ನಡೆಯಿರೋ ಹೆಗಲಿಗೆ ಹೆಗಲ ಕೊಟ್ಟು ನಡೆಯಿರೋ ಬನ್ನಿರೋ ಬನ್ನಿರೋ ಬನ್ನಿರೋ ಹೊಸನಾಡ ಕಟ್ಟೋಣ, ಬನ್ನಿರೋ ಈ ನೆಲದ ಋಣವ ತೀರಿಸೋಣ, ಬನ್ನಿರೋ ಈ ಮಣ್ಣಿನ ಋಣ ತೀರಿಸೋಣ, ಬನ್ನಿರೋ ಮಣ್ಣಲ್ಲಿ ಮಣ್ಣಾಗಿ ಹಣ್ಣಾದವರ ಕಸವನ್ನೆ ಹೊತ್ತು ತಿಂದು ಬೆಳೆದವರ ಬೆವರಿನ ಬೆಲೆಯ ನೀವು ಕಾಣಿರೋ ಬೆವರಿನ ಬೆಲೆಯ ನೀವು ಕಾಣಿರೋ ದುಡಿದವರ ಧ್ವನಿಯಾಗಿ ನಿಲ್ಲಿರೋ

ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವಿಜಯಪುರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಆದ ಡಾಕ್ಟರ್ ವಿಜಯ್ ಮಹಂತೇಶ್ ಬಿ ದಾನಮ್ಮನವರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಚ್ ಡಿ ಆನಂದ್ ಕುಮಾರ್. ವಿಷಯ: ಮುಂಬರುವ ವಿಧಾನಸಭಾ ಚುನಾವಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಿದ್ಧತೆ. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾನು ಅನಿತಾ ಹದ್ದನ್ನವರ್, ಎಸ್ ಪಿ ಲೋಕಾಯುಕ್ತ ವಿಜಯಪುರ ಮಾತನಾಡುತ್ತಿದ್ದೇನೆ. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ರಾಜ್ಯ ಸರ್ಕಾರಿ ಕಚೇರಿಯಲ್ಲಿ ಸಾರ್ವಜನಿಕ ನೌಕರರು ನಿಮ್ಮ ನ್ಯಾಯಯುತವಾದ ಕೆಲಸವನ್ನು ಮಾಡಿಕೊಡಲು ಲಂಚದ ಹಣಕ್ಕಾಗಿ ಒತ್ತಾಯಿಸಿದರೆ, ಅನಗತ್ಯ ವಿಳಂಬ ಮಾಡಿದರೆ, ಕಿರುಕುಳ ನೀಡಿದರೆ ಅಥವಾ ಸಾರ್ವಜನಿಕ ಹುದ್ದೆಯನ್ನು ಬಳಸಿಕೊಂಡು ಅಕ್ರಮ ಆಸ್ತಿ ಸಂಪಾದಿಸಿದ್ದು ಹಾಗೂ ಸರ್ಕಾರಿ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಅವ್ಯವಹಾರ ಮಾಡುತ್ತಿರುವುದು ಕಂಡು ಬಂದಲ್ಲಿ, ನಿಯಮಬಾಹಿರ ಆದೇಶ ಮತ್ತು ಕಾರ್ಯ ನಡೆಯುತ್ತಿದ್ದಲ್ಲಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆ ವಿಜಯಪುರ ಇವರಿಗೆ ಸಂಪರ್ಕಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 9916921822. ಇನ್ನೊಂದು ಮೊಬೈಲ್ ಸಂಖ್ಯೆ 9481812191. ನಮ್ಮ ಕಚೇರಿ ದೂರವಾಣಿ ಸಂಖ್ಯೆ 29570074. ವಿಜಯಪುರ ಎಸ್ ಟಿ ಡಿ ಸಂಖ್ಯೆ 08352. ಈ ಸಂಖ್ಯೆಗಳಿಗೆ ನಿಮ್ಮ ಸಮಸ್ಯೆಗಳನ್ನು ಕರೆ ಮಾಡಿ ಹೇಳಬಹುದು. ನಮಸ್ಕಾರಗಳು. ಕೇಳುಗರಿಗೆ ಗಮನಿಸಿ, ನಾಳೆ ದಿನಾಂಕ 11/4/2023 ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವಿಜಯಪುರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಆದ ಡಾಕ್ಟರ್ ವಿಜಯ್ ಮಹಂತೇಶ್ ಬಿ ದಾನಮ್ಮನವರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಚ್ ಡಿ ಆನಂದ್ ಕುಮಾರ್. ವಿಷಯ: ಮುಂಬರುವ ವಿಧಾನಸಭಾ ಚುನಾವಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಿದ್ಧತೆ. ಆತ್ಮೀಯರೆ, ಈಗ ಕೆಲವು ಜನಪದ ಗೀತೆಗಳು. ಮುಂಚಿನ ಬಟ್ಲಾಗೆ ಮಿಂಚೆಣ್ಣೆ ತಕ್ಕೊಂಡು ಕೆಂಚೇರೊಂದೈವಾರ ಪವಳ ಸರ ಮ್ಯಾಲೆ ಮುತ್ತಿನ ಸರ